ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಅಕ್ಕ ಕಮಲಕ್ಕ ಏನಣ್ಣ? ಅಯ್ಯೋ ಏನವ, ಹಾ ಮಳೆ ಹಿಂಗ್ ಬೀಳ್ತಾ ಕುಂತದೆ, ಹಾ ಏನಪ್ಪ ಓಸಿ ರೆಸ್ಟು ಕೊಡದೆ ಹಿಂಗೆ ದೋ ಅಂತ ಸುರಿತಾದದಲ್ಲ ಮಳೆ. ಹೌದು ಕಣಣ್ಣ, ನಾನು ಅದನ್ನೇ ನೋಡ್ತಾ ಇದ್ದೆ ಆಕಾಶದ ಕಡೆಗೆ. ಇದೇನಿದು ಮೋಡ ಹಿಂಗ್ ತುಂಬಿಕೊಂಡದೆ, ಈ ಕೊಚ್ಚೆ ಎಲ್ಲ ನೋಡ್ ಸಾಕಾಗ್ಬಿಟೈತೆ ಕಣಣ್ಣ. ಅದನ್ ಕೊಚ್ಚೆ ಅನ್ನಕಾದದವ, ಏನನ್ನ ಮಳ್ಳಿ ಜನ ಅದ್ರಲ್ಲೇ ಬದುಕಬೇಕು ಕಣ, ಅದ್ರಲ್ಲೇ ಬದುಕೋಣ ಕಣಣ್ಣ. ಎಷ್ಟು ಬೇಕು ಅಷ್ಟ್ರಲ್ಲಿದ್ರೆ ಸರಿ, ನಮ್ ಗದ್ದೆ ಎಲ್ಲ ತುಂಬಿಕೊಂಡು ಹಿಂಗೆ ನೀರ್ ನಿಂತೈತಲ್ಲ, ಅದನ್ನೇನ್ ಮಾಡ್ತೀಯ? ಈ ಆಕಾಶದಿಂದ ಬೀಳ ಮಳೆ ಅದೇನು ನಲ್ಲಿ ಟ್ಯಾಪ್ ಇದ್ದಂಗವ, ಅದು ಬೇಕು ಅಂದ ಬಿಟ್ಕೊಳಕ್ಕೆ ಬೇಡ ಅಂದ್ರೆ ನಿಲ್ಸಕ. ಯಾಕೋ ಏನೇನೇ ಮಾತಾಡ್ತಾ ಇದ್ದೀಯ ಬಿಡು, ನಾನ್ ಹೇಳ್ತಾ ಇರೋದು ಅದ್ನೇಯ. ಇದ್ ಯಾಕೆ ಹಿಂಗ್ ಸುರಿತಾ ಇದೆ ಅಂದ್ರೆ, ನೀನ್ ನಲ್ಲಿ ವಿಷಯಕ್ಕೆ ಹೋಯ್ತಿಯಲ್ಲ. ನಲ್ಲಿ ಯಾಕದು ಚಂದ್ರಣ್ಣ, ನಲ್ಲಿ ಇಲ್ಲಿ ಹಾಕ್ತೀನಿ ಅಂತ ಇದೆ ಎಲ್ಲಿಗೆಪ್ಪ? ಬಪ್ಪ ಬಪ್ಪ ರಾಜಣ್ಣ, ನಲ್ಲಿ ಹಾಕಿದೆ ಏನ್ ಕತೆ ನಿಂದು? ಅದೇನು ಎಲ್ಗ ಹೋಗಿದ್ಯಪ್ಪ? ಏ ಇನ್ನೇನ್ ಮಳೆ ಬೀಳ್ತಾ ಇತ್ತಲ್ಲ, ಹೊಸಿ ಗದ್ದೆ ದಿಕ್ಕ ಹೋಗಿದೆ ಅಲ್ಲ, ಆ ಕೀಳದ್ ಪಾತಿ ಬೋದಿ ಗದ್ದೆ ಅಲ್ವಾ ನಂದು, ನೀರ್ ತುಂಬಿಕೊಬಿಡ್ತದೆ, ಅದಕ್ಕೆ ಹೋಗಿದ್ದೆ ಹೊಸಿ ಆಚಾರಕ್ಕೆ ತಿರುಗಿಸ್ಬಿಟ್ಟು ಬಂದೆ ನೀರ್ನೆಲ್ಲ. ಸರಿ ಬಿಡು, ಆಚಾರಕ್ಕೆ ತಿರುಗಿಸ್ಬಿಟ್ಟು ಬಂದ ಆಮೇಲೆ ನಿಂಗಣ್ಣನ ಗದ್ದೆಗೆ ನುಗ್ಗ. ಸರಿ ಬಿಡು, ಹಂಗೆಲ್ಲ ಮಾಡಕ್ಕಿಲ್ಲ ಬಿಡು ಚಂದ್ರಣ್ಣ. ಈಗ ಸ್ಯಾನೆ ಗೊತ್ತಾಯ್ತು, ನಮ್ ಸುಬ್ಬಣ್ಣ ಎಲ್ಲೂ ಕಾಣಿಲ್ಲ, ಹೋಯ್ತೀನಿ ಅಂತ ಹೇಳಿದ್ದಿಲ್ಲ. ಬೆಳಿಗ್ಗೆ ಆ ಬಸ್ ಶೆಲ್ಟರ್ ಹತ್ರ ನಿಂತಿರ್ಬೇಕಾದ್ರೆ ಅಷ್ಟು ದೂರದಿಂದ ಬತ್ತಿದ್ದ, ಅದೇ ಛತ್ರಿ ಹಿಡ್ಕೊಂಡ್ ಬತ್ತಿದ್ದಕ್ಕಪ್ಪ, ಹೋಗೋಕ್ ಸಿಕ್ಕಿದ್ದ ನಂಗೆ. ಆ ಶೆಲ್ಟರ್ ಹತ್ರ ಬರ್ನೇ ಇಲ್ಲ ಬಸ್ಸು, ದೂರದಲ್ಲೇ ಕೆಂಪ್ ಬಸ್ ಬತ್ತಿದಂಗೆ ಕೈ ತೋರ್ಬಿಟ್ಟು ಹತ್ಬಿಟ್ಟ ಆತಾಗ ನಮ್ ಸುಬ್ಬಣ್ಣ, ಅಣ್ಣ ಅಣ್ಣ ಸುಬ್ಬಣ್ಣ ಅಂತ ಕರೆದ್ರು. ಬಸ್ ಸೌಂಡ್ಗೆ ಕೇಳದೆ ಆತಾಗ ಸುಮ್ಮನೆ ಹೋಯ್ತಿದ್ದ ಆತಾಗ. ನೀನೇ ಹೋಗಿದ್ದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ? ಅಲ್ಲಕವ್ವ, ನಮ್ಮ ಊರೊಳಗಿರೋ ಶೆಲ್ಟರ್ ಹತ್ರ ನಾವ್ ಹೋಗೋದ್ ಬೇಡವ. ಅಲ್ಲಿ ಗದ್ದೆ ನೀರ್ ತುಂಬಿಕೊಂಡು ನಿಂತೈತೆ, ಅದೆಲ್ಲ ಒಸಿ ಆಚೆಗ್ ಬಿಡೋಣ ನೀರ್ನೆಲ್ಲ ಅಂದಿಲ್ಲ, ಅಲ್ಲೋಗ್ ನಿಂತಿದ್ಯಾ ನೀನು? ಈಗ ನೀವು ಅದನ್ನ ಬಿಟ್ಬಿಟ್ಟು ಬಂದಿದಾರಿ, ನಾನು ಅದನ್ನ ಆಗ್ಲೇ ಬಿಟ್ಬಿಟ್ಟು ಬಂದಿದ್ದಿ ಕಣ. ಈಗ ಚೆನ್ನಾಗಿ ಹೇಳ್ತೀಯ ಬಿಡು. ನೋಡು ರಾಜಣ್ಣ, ನಮ್ ಸುಬ್ಬಣ್ಣ ಪ್ಯಾಟ್ಗ ಹೋದವನು, ಅದೇನೋ ಗಿಡಗಳು ತಂದಿದ್ದಕ್ಕಪ್ಪ, ನನಗೋಸಿ ಹಿಡ್ಕ ಅಂತ ಕೊಟ್ಬಿಟ್ಟು ಇಳಿಸ್ಕೊಂಡ ಅದೆಲ್ಲ ಇಟ್ಟವನೆ ನಮ್ ಸುಬ್ಬಣ್ಣ. ನಮ್ ಸುಬ್ಬಣ್ಣ ಅಲ್ಲೇ ಬತ್ತ ನೋಡು ರಾಜಣ್ಣ. ಸುಬ್ಬಣ್ಣ ಶುರು ಮಾಡಿದ್ಯಾ ನಿನ್ ಕತಿಯ? ಸುಬ್ಬಣ್ಣ ಈಗ ಕಮಲಕ್ಕ ಕೇಳ್ತಿದ್ಲು, ಸುಬ್ಬಣ್ಣ ಇನ್ನು ಪೇಟೆಗೆ ಹೋಗಕ್ ಹೋದ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ, ನೀ ಯಾತಿಕ್ ಹೋಗಿದ್ದೆ ಅಂತ ಕೇಳ್ತಿದ್ಲು ಇವಳು. ಅದಕ್ಕೆ ನಾನು ಏನು ಹೇಳಿರ್ಲಿಲ್ಲ, ಈಗ ಗೊತ್ತಾಯ್ತು ನಂಗೆ. ಈಗ ಹೋಯ್ತಾನೆ ಅಂದ್ರೆ ಇವನ್ಗೆ ಏನಾರು ತರ್ಸ್ಬೇಕಾಗಿದ್ರೆ ಬಸ್ ಸ್ಟ್ಯಾಂಡ್ ತಂದು ನಿಂತ್ಕೊಂಡ್ರೆ ಯಾರು ಹೋಯ್ತಿದ್ರೆ ಅವ್ರ ಕೈಲಿ ಕೊಟ್ಬಿಟ್ಟು ತರ್ಸ್ಬಿಡೋದು. ಇಲ್ಲ ಕಣ್ಬಿಡು, ಅಲ್ಲ ನೀನ್ ಮಾಡ್ದಂಗ ನಾನ್ ಮಾಡಕ್ಕಾದ್ದ ರಾಜಣ್ಣ. ವಸಿ ಮಳೆ ಬತ್ತಿತ್ತಲ್ಲ, ನಾನು ಛತ್ರಿ ಇಟ್ಕೊಂಡು ನಿಂತಿದ್ದೆ. ನಮ್ಮೂರು ಬಸ್ಸು ವಸಿ ಲೇಟೆ ನೆನ್ನೆ ಬಂದಿದ್ದು. ವಸಿ ಲೇಟೆ ಆಗಿತ್ತು, ಆ ಬಸ್ ಬಿಟ್ರೆ ಆಮೇಲೆ ಇನ್ನೊಂದು ಗಂಟೆ ಕಾಯ್ಬೇಕು, ಆಗಕ್ಕಿಲ್ವಲ್ಲ ಅನ್ಕೊಂಡು ನಾನು ಕಾಯ್ತಾ ಇದ್ದೆ. ಬಸ್ ಬರ್ತಿದ್ದಂಗೆ ಅವನು ಮುಂದೆ ನಿಲ್ಸಾನೋ ಏನೋ ಅನ್ಕೊಂಡು ಕೈ ತೋರಿಸ್ತೆ. ನೋಡ್ದೆ ಇವನ್ನ, ಇವನು ಏನೋ ತಡಿಕೊಂಡು ಬತ್ತಿದ್ದ. ಇವನು ಗೊತ್ತಲ್ಲ ರಾಜಣ್ಣ, ಇವನೇ ನಮ್ಮನ್ನು ಹುಡ್ಕೊಂಡ್ ಬತ್ತಾನ. ಬೆಳಿಗ್ಗೆನೆ ಏನೋ ಕ್ಯಾಮೆ ಮಾಡಿಕೊಂಡಿರ್ತಾನೆ, ಹೋಯ್ತಿರ್ತಾನೆ. ನೋಡು ನಮ್ ಸುಬ್ಬಣ್ಣ, ನಾನು ಎಲ್ಲಿ ಬಸ್ ಹತ್ಬಿಟ್ಟನು ಅನ್ಕೊಂಡು. ಇಲ್ಲ ಇಲ್ಲ, ನೀನ್ ಏನಾರ ತರ ಕೇಳ್ಬಿಟ್ಟು ಏನ್ಬಿಟ್ಟು ಹತ್ಬಿಟ್ಟ. ಅದೇ ಬುಡಪ್ಪ, ತಂದ್ಕೊಡೋದಿಲ್ಲ ಅಂದ್ರೆ ನಮ್ ಸುಬ್ಬಣ್ಣ ನಿಪ್ಪಿಟ್ಟಿಂಗ್ ಇಡ್ಬೇಡ ಕಣ್ ರಾಜಣ್ಣ. ಈಗ ವಸಿ ಕೋಪ ಐತೆ ಅವಂಗುವೆ, ಗಿಡ ಏನೋ ತಂದ ಇಲ್ಲಿ ಮಡುಗು ಅಂದ. ನಮಗೂ ವಸಿ ಎಲ್ಲ ಶ್ರಮ ಆದ್ರೂ ಮಾಡಿದ್ವಿ, ಅದ್ರ ಬಗ್ಗೆ ಏನು ಮಾತಾಡ್ತಿಲ್ವಲ್ಲ ಅಂತ. ಅದೇ ಕಣ್ಣು ಸುಬ್ಬಣ್ಣ, ಅದು ಯಾವ ಗಿಡವಪ್ಪ ಅದು? ಈಗ ಹೇಳ್ತೀನಪ್ಪ, ಈಗ ಕತ್ಲೇನಲ್ಲಿ ನಿನಗೆ ಸರಿಯಾಗಿ ಕಂಡಿಲ್ಲ, ಅದರಲ್ಲಿ ಹಣ್ಣಿನ ಮರಗಳವೆ. ಹಣ್ಣಿನ ಮರಕ್ಕಿಂತ ಹೆಚ್ಚಾಗಿ ರಾಜಣ್ಣ ಒಂದು ಕಾರ್ಯಕ್ರಮ ಇತ್ತು ರಾಜಣ್ಣ. ಏನು ಸುಬ್ಬಣ್ಣ? ಏನಂದ್ರೆ ಈಗ ಜನಗಳಿಗೆ ಬೆಳೆ ಮಾಡೋದಕ್ಕೆ ಜನ ಸಿಗ್ತಾ ಇಲ್ಲ, ಮತ್ತೆ ಈ ವಾತಾವರಣನು ಮೊದಲಿದ್ದಂಗೆ ಮಳೆ ಆಯ್ತಾ ಇಲ್ಲ. ಆಮೇಲೆ ಈಗ ಮನೆಗಳಲ್ಲೂ ಅಷ್ಟೇನೆ ಮಕ್ಕಳುಗಳೆಲ್ಲ ಪಟ್ಟಣ ಸೇರ್ತಾವ್ರೆ. ಸುಮಾರು ಜನ ಈಗ ಜಮೀನಿರೋರು ಯೋಚನೆ ಮಾಡ್ತಿರೋದು ಹೆಂಗಂದ್ರೆ, ನಮ್ಮ ತಲೆಮಾರಿಗೇನೋ ಆಯ್ತು, ನಾವು ಕೃಷಿ ಕಾರ್ಮಿಕರನ್ನ ಇಟ್ಕೊಂಡು ನಮಗ್ ತಿಳಿದಿರೋ ವಿಚಾರದಲ್ಲಿ ಮಾಡ್ತಿದ್ವಿ, ನಮ್ಮ ಮಕ್ಕಳು ಮಾಡವ ಅಂತ. ಅದಕ್ಕೆಲ್ಲ ಪರಿಹಾರ ಏನು ಅಂದ್ರೆ ಈಗ ಅರಣ್ಯ ಕೃಷಿ ಮತ್ತೆ ತೋಟಗಾರಿಕೆ. ತೋಟಗಾರಿಕೆಯಲ್ಲಿ ಹೆಂಗೆ ಅಂದ್ರೆ ನಿರ್ವಹಣೆ ಖರ್ಚು ಎಲ್ಲ ಜಾಸ್ತಿ ಆಯ್ತದೆ. ಅದಕ್ಕೆ ತೋಟಗಾರಿಕೆ ಜೊತೆಗೆ ಅರಣ್ಯ ಕೃಷಿ ಮಾಡ್ಕೊಳ್ಳಿ ಅಂತ ಸರ್ಕಾರದವ್ರು ಹೇಳ್ತಾವ್ರೆ. ಆಮೇಲೆ ಈಗ ನೀರಿನ ಸಂರಕ್ಷಣೆ, ಈ ವರ್ಷ ಏನೋ ಹಿಂಗ್ ಮಳೆ ಹೊಯ್ದದೆ ಯದ್ವಾ ತದ್ವಾ ಹೊಯ್ದದೆ, ಇದು ಮುಂದಿನ ವರ್ಷಕ್ಕೂ ಹಿಂಗೆ ಇರ್ತದ? ಮುಂದಿನ ವರ್ಷಗಳಲ್ಲಿ ಈಗ ಕೆಲವು ದೇಶಗಳಲ್ಲಿ ಬರ ಬಂದ್ಬಿಟ್ಟದೆ, ಅದನ್ನು ನಾವು ಗಮನಿಸಬೇಕು. ಮತ್ತೆ ನೀರಿನ ಮಟ್ಟನು ನಾವು ಕಾಪಾಡ್ಕೋಬೇಕು. ಈಗ ಇಲ್ಲೂ ಆಗಿತ್ತಲ್ಲಪ್ಪ, ಈಗ 4-5 ವರ್ಷದ ಕೆಳಗಡೆ ಎಲ್ಲ ಮಳೆ ಬಿದ್ದಿತ್ತು, 3-4 ವರ್ಷ ಬರಗಾಲ ಆಗ್ಬಿಡಿಲ್ಲ. ಈಗ ಅದಕ್ಕೇನ್ ಪರಿಹಾರ ಅಂದ್ರೆ ಈ ಕೃಷಿ ಅರಣ್ಯ, ಇದರಲ್ಲೂ ಚೆನ್ನಾಗಿ ಬೆಳೆಯುವಂತವು, ವೇಗವಾಗಿ ಬೆಳೆಯುವಂತವು, ಕಡಿಮೆ ನಿರ್ವಹಣೆ ಮಾಡ್ಕೊಳ್ಳುವಂತವು, ಜೊತೆಗೆ ಒಳ್ಳೆ ಬೆಲೆ ಕೊಡುವಂತವು ಕಂಡಿಡಿದವ್ರೆ. ಆಮೇಲೆ ಬೇರೆ ಬೆಳೆಗಳಿಗೂ ಮತ್ತೆ ನೀರಿಗೂ ತೊಂದರೆ ಆಗಬಾರ್ದು, ಅದನ್ನೆಲ್ಲ ಮಾಡಿಕೊಂಡು ಕೃಷಿ ಅರಣ್ಯ ಮಾಡಿದ್ರೆ ಒಳ್ಳೇದು ಅಂತ. ಆಮೇಲೆ ಮಳೆ ಹುಯ್ದದಲ್ಲ, ಇಲಾಖೆಯವರು ಒಳ್ಳೆ ಮಳೆ ಆಗದೆ ಜಾಸ್ತಿ ಏನು ನೆಡಕ್ಕೆ ತೊಂದರೆ ಮಾಡ್ಕೊಳ್ಬೇಕಾಗಿಲ್ಲ, ಸಸಿ ಕೊಟ್ಟರೆ ನೆಟ್ಕೋತಾರೆ ಅಂತ ಗೊತ್ತು ಕರೆದಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀಗಂಧದ ಬೀಡು ಅಂದ್ರೆ ನಮ್ಮ ಮೈಸೂರು. ಈಗ ಕರ್ನಾಟಕದಲ್ಲಿ ಇರುವಂತ ಸೋಪ್ ಅಂಡ್ ಡಿಟರ್ಜೆಂಟ್ ಕಂಪನಿ ಏನದೆ ಅಲ್ಲಿಗೆ ಬೇಕಾದಂತಹ ಈ ಶ್ರೀಗಂಧದ ಮರಗಳು, ಅಂದ್ರೆ ಮರಗಳನ್ನ ಇವ್ರು ಕೊಡೋರು, ಅದನ್ನ ಎಣ್ಣೆ ತೆಗೆದು ಅವರು ಸೋಪನ್ ಕಾರ್ಖಾನೆಯವರು ಬಳಕೆ ಮಾಡೋರು. ಈಗ ಶಾರ್ಟೇಜ್ ಆಗ್ಬಿಟ್ಟು ಅವರು ಬೇರೆ ಕಡೆಯಿಂದ ಪಡ್ಕೋತಾರಂತೆ ಗಂಧದ ಮರಗಳನ್ನ, ಗಂಧದ ಎಣ್ಣೆ. ಅಂದ್ರೆ ಬೇಡಿಕೆ ಐತೆ, ಪೂರೈಕೆ ಮಾಡುವಷ್ಟು ಮರಗಳು ಅಥವಾ ಸಂಪನ್ಮೂಲಗಳು ನಮ್ಮಲ್ಲಿ ಇಲ್ಲ. ನೋಡ್ರಪ್ಪ, ಈಗ ನೀವು ಬೆಳೆಯಕ್ ಶುರು ಮಾಡಿದ್ರೆ ಇನ್ನೊಂದು 6-7 ವರ್ಷಕ್ಕಾದ್ರು ಬೇಕಾದಷ್ಟು ಸಂಪನ್ಮೂಲಗಳು ನಮ್ಮಲ್ಲೇ ಸಿಗ್ತವೆ. ಮತ್ತೆ ಈಗ ಭಾರತ ದೇಶದಲ್ಲಿ ನಾವೆಲ್ಲ ಏನ್ ಗಂಧದೆಣ್ಣೆ ಬಳಕೆ ಮಾಡ್ತಾ ಇದೀವಿ ಬೇರೆ ಬೇರೆ ಉತ್ಪನ್ನಗಳ ಮೂಲಕ, ಈ ಗಂಧದೆಣ್ಣೆಯನ್ನ ವಿದೇಶದಿಂದ ತರಿಸ್ಕೊಳ್ಳೋ ಆಗದೆ, ಅದೊಂದಾಯ್ತಾ? ಹೋಗ್ಲಿ, ಏನೋ ತರಿಸ್ಕೊಳವ ಅಂದ್ರೆ ಗುಣಮಟ್ಟ ಏನದೆ ಈ ಕರ್ನಾಟಕದಲ್ಲಿ ಬೆಳೆಯುವಂತಹ ಶ್ರೀಗಂಧಕ್ಕೆ ಇರುವಂತಹ ಗುಣಮಟ್ಟ ಭಾರತದಲ್ಲಿ ಬೇರೆ ಯಾವ ಪ್ರಾಂತ್ಯದಲ್ಲೂ ಸಿಗಲ್ಲ. ನೈಸರ್ಗಿಕವಾಗಿ ಹೊಲ್ಕೊಂಡ್ ಬಂದದೆ ನೋಡಪ್ಪ, ಇದನ್ನ ಹಾಳು ಮಾಡ್ಕೋಬೇಡಿ, ಶ್ರೀಗಂಧ ಬೆಳೀರಿ ಅಂತ ಹೇಳಿದ್ರು. ಹೊರಕ ಬಿಡೋದು ಬಿಡು ಕಣ್, ಸರಿಯಾಗಿ ಹೇಳ್ದ ಕಣ್ ರಾಜಣ್ಣ. ಗಂಧದ ಮರ ಮಾಡುವ ನುಡಿಯೇ ಕನ್ನಡ ನುಡಿ, ಗಂಧದ ಗುಡಿ ಚಿನ್ನದ. ಅಯ್ಯೇ, ಅಣ್ಣವ್ರು ಆಡಿಲ್ವಪ್ಪ ಅದ? ಅವ್ರು ಆಡ್ಬಿಟ್ಟು ಹೋದ್ರು ಈಗ ಮರಗಳೇ ಇಲ್ಲ, ಅದಕ್ಕೆ ನಿನ್ಗೆ ಹೇಳ್ತಿರೋದು. ನೆಡಂಬುಡು, ನಿನಗೂ 4 ಗಿಡ ಕೊಡ್ತೀನಿ. ಶ್ರೀಗಂಧದ ಗಿಡ ಅನ್ನೋದೇ ಗೊತ್ತಾಗಿಲ್ಲ ಸುಬ್ಬಣ್ಣ, ನೆಟ್ಟನು ಏನ್ ಬೆಳ್ದಾನು ಸಸ್ಯಶಾಸ್ತ್ರ. ಒಬ್ಬ ರೈತ ಆಗಿ ಯಾವ್ದೋ ಗಿಡ ಇಳಿಸು ಅಂತ ಸುಬ್ಬಣ್ಣ ಇಳಿಸ್ಬಿಟ್ಟು ಅದು ಮರ ಆಗ್ಬಿಟ್ಟದೆ ತಿಂಕೊಂಬಂದಾನೆ ಸುಮ್ನಿರು. ರೈತ ಆದವನಿಗೆ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ಬೇಕು. ಈಗ ಸುಮ್ಮ ಕೂತ್ಕ ನೀನು ಕಮಲಕ್ಕ, ಮೊನ್ನೆ ಶ್ರೀಗಂಧದ ವಿಷಯ ಮಾತಾಡ್ತಾ ಇದ್ರೆ ನನಗೆ ಇವಂದೇ ನೆನಪು. ಯಾಕಂದ್ರೆ ರಾಜಣ್ಣ, ಶ್ರೀಗಂಧದ ಗಿಡದ ಒಂದು ವಿಷಯ ಏನು ಅಂದ್ರೆ, ಆ ಗಿಡ ಬೇರೆಯ ಒಂದು ಸಸ್ಯದ ಮೇಲೆ ಜೀವನ ಪೂರ್ತಿ ಅವಲಂಬಿಸ್ಕೊಂಡು ಬೆಳೆಯುವಂತ ಒಂದು ಗಿಡ ಅಥವಾ ಮರ. ಹಿಂಗೆ ಅದೆಂಗೆ ಅಂದ್ರೆ ಸ್ವಂತ ಈಗ ಒಂದು ಬೀಜ ಹಾಕಿದ್ರೆ ಸಸಿ ನೆಟ್ರೆ ಅದಕ್ಕೂ ಬೇರ್ ಇರ್ತದೆ, ಕಾಂಡ ಇರ್ತದೆ, ಎಲೆ ಇರ್ತದೆ, ಹೂ ಬಿಡ್ತದೆ, ಹಣ್ಣು ಬಿಡ್ತದೆ, ಬೀಜ ಆಯ್ತದೆ. ಆದ್ರೆ ಸಂಪೂರ್ಣವಾಗಿ ಅದರ ಜೀವನ ಚಕ್ರ ಪೂರ್ತಿ ಒಂದು ಅವಲಂಬನೆಯಲ್ಲೇ ಆಗುತ್ತೆ, ಪರಾವಲಂಬಿ. ಈಗ ಯಾಕೆ ನೆನೆಸ್ಕೊಂಡಿರ್ಬೋದು ಹೇಳು ಇವನ್ನ. ಏನೋ ಹೇಳಪ್ಪ ರಾಜಣ್ಣ, ಸುಬ್ಬಣ್ಣ ಬಸ್ ಹೇಳ್ರ ತಕ್ ಬಂದಿದ್ದ ಅಂತ. ಅಲ್ಲ, ಪರಾವಲಂಬಿ ಬೇರೆಯವ್ರ ಮೇಲೆ ಅವಲಂಬಿತನಾಗವನೆ ಅಂತ. ಇವನು ಒಂಥರ ಶ್ರೀಗಂಧ ತರ. ಅಯ್ಯೋ, ಸರಿಯಾಗಿ ಹೇಳ್ತಾ ಇದ್ದೆ, ತಲೆ ಮೇಲೆ ನಿಂತಿದಾನ, ನನ್ನ ಕಾಲ ಮೇಲೆ ನಿಂತಿದ್ದೆ. ನಿನ್ನ ಶ್ರೀಗಂಧ ಅಂತ ಏನ್ ಬೇವ್ ಅಂದ್ರ ನಿನ್ನ ಶ್ರೀಗಂಧ ಬಿಡವ ಬೇವು ಒಳ್ಳೇದಿಯೇ ಅಂದ್ರೆ, ಈ ಸಸ್ಯ ಸಣ್ಣದ್ರಿಂದ ಹಿಡಿದು ಬೇಕಾದಂತ ಪೋಷಕಾಂಶಗಳು ಏನಿರುತ್ತೆ ಇದೀ ಗಿಡಕ್ಕೂ ಬೇರಿರ್ತದೆ. ಆದ್ರೆ ಬೇರು ವಲಯದಲ್ಲಿ ಇರೋಂತ ಪೋಷಕಾಂಶಗಳನ್ನ ಅದು ತಗೊಳ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಸಸ್ಯ ಪಕ್ಕದಲ್ಲಿ ನಿಂತ್ಕೊಂಡು ರೆಡಿ ಮಾಡಿ ಬೇರಿನ ವಲಯದಲ್ಲಿ ಮಡಗಿರ್ಬೇಕು. ಹಂಗಿದ್ರೆ ಮಾತ್ರ ಈ ಗಿಡ ಬೆಳವಣಿಗೆ ಹೊಂದುತ್ತಂತೆ. ಒಂದೊಂದ್ಸಲ ಏನಾಯ್ತದಂತೆ ಚಂದ್ರಣ್ಣ ಹೇಳಪ್ಪ, ಈಗ ಇದಕ್ ಸಪೋರ್ಟ್ ಆಗಿರ್ಲಿ ಅಂತ ಒಂದ್ ಗಿಡ ನೆಟ್ಟಿರ್ತಾರೆ. ಇದು ತಗೊಳ್ಳೋಷ್ಟು ತಗೊಳ್ಬೇಕು ತಾನೆ, ಯದ್ವಾ ತದ್ವಾ ಪೋಷಕಾಂಶಗಳನ್ನ ಹೇಳ್ಕೊಂಡ್ಬಿಟ್ರೆ ಆಶ್ರಯ ಕೊಡಕ್ ಬಂದಿರುತ್ತಲ್ಲ ಗಿಡ, ಅದೇ ಒಣಗೋಯ್ತದಂತೆ. ನಮ್ ಕಮಲಕ್ಕ ಹೇಳ್ತಿದ್ದಕ್ಕಪ್ಪ ಈಗ ಒಂದ್ ಸ್ವಲ್ಪ ದಿನದಿಂದ ಒಂದ್ ಕಥೆಯ ಈ ಶ್ರೀಗಂಧದ ಬಗ್ಗೆನ ಹೇಳ್ತಿದ್ದ ನೋಡು. ಅವ್ರ ಹಿತ್ತಲಲ್ಲಿ ಅದಾಗಿದ ಅದೇ ಒಂದ್ ಗಿಡ ಉಟ್ಕೊಂಡ್ಬಿಟ್ಟಿತ್ತಂತೆ. ಬೆಳೀತಾ ಇದ್ದಂಗೆ ಪಕ್ಕದಲ್ಲಿ ಇತ್ತಲ್ಲ ಗೋರಂಟಿ ಗಿಡ, ಆ ಗೋರಂಟಿ ಗಿಡನೇ ಸತ್ತೋಯ್ತಂತೆ. ಇದು ಚೆನ್ನಾಗಿ ಬಂದ್ಬಿಡುತ್ತ ಅದಕ್ಕೆ ಸುಮಾರು ಸರಿ ನೀನು ಈ ಒಗ್ಗರಣೆ ಕರ್ಬೇವೇ ಆಗ್ತಿರ್ಲಿಲ್ಲ. ಏನ್ ಬರೀ ತೋಟ ತುಂಬಾ ಕರ್ಬೇವೆ ಬೆಳೆದಿದ್ದ ಏನೋ, ಏನು ಅದ ಹಾಕಿದ್ರು ಗಮ್ ಅಂತದ, ಇದ ಹಾಕಿದ್ರು ಗಮ್ ಅಂತದ. ನೀನು ಅಲ್ಲ ಕಣ್ರಾಜಣ್ಣ, ಗಮ್ ಹಾಕದೆಲ್ಲ ತಿನ್ನಕಾದಪ್ಪ. ಏನ್ ನೀವು ಗಂಧ ಬೆಳಿತೀರೋ ಕರ್ಬೇವೆ ಬೆಳಿತೀರೋ? ಈಗ ಶ್ರೀಗಂಧನೇ ಇರ್ಲಿ ಕಣ್ಣ. ಈಗ ಶ್ರೀಗಂಧ ಅದಕ್ಕೆ ಏನ್ ಮಾಡೋರೆ ವಿಜ್ಞಾನಿಗಳು ಕಂಡಿಡ್ದವ್ರೆ. ಈ ಆಶ್ರಯ ಕೊಡಕ್ಕೆ ನಾವು ನಿರ್ಧಾರ ಮಾಡ್ತೀವಲ್ಲ, ಆ ಸಸ್ಯಗಳ ಆಯ್ಕೆನೂ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ಅದಕ್ಕೆ ಅವ್ರು ಹೇಳಿದ್ರು, ಈಗ ಪ್ರಾರಂಭದ ದಿನಗಳಲ್ಲಿ ಒಂದು ಶ್ರೀಗಂಧದ ಸಸ್ಯ ತಂದು ಹಾಕಿದ್ರೆ ತೊಗರಿ ಹಾಕಿ, ತೊಗರಿ ಏನಪ್ಪ ಸ್ವಲ್ಪ ದಿನ ಇರುವಂತದ್ದು, ಆದ್ರೆ ಅದು ಬೇರ್ನಲ್ಲಿ ಬೇಕಾದಂತ ಪೋಷಕಾಂಶಗಳನ್ನ ಗಂಟಿನ ರೂಪದಲ್ಲಿ ಮಡಗಿರುತ್ತೆ. ಅದು ಈ ಶ್ರೀಗಂಧ ಮರ ಬೆಳೆಯೋದಕ್ಕೆ ಸಹಾಯ ಆಯ್ತದೆ. ಸ್ವಲ್ಪ ವರ್ಷ ಆಯ್ತು ಅದು ಹೋಯ್ತು, ಅದಕ್ಕೆ ಪ್ರೈಮರಿ ಓಸ್ಟು ಸೆಕೆಂಡರಿ ಓಸ್ಟು ಅಂತೆಲ್ಲ ಏನೇನೋ ವಿಜ್ಞಾನಿಗಳು ಹೆಸರುಗಳು ಕೊಟ್ಟವ್ರೆ. ಈ ರೀತಿ ಯಾವುದು ಪ್ರೈಮರಿ ಓಸ್ಟ್ ಆಗ್ಬೇಕು, ಯಾವುದು ಸೆಕೆಂಡರಿ ಓಸ್ಟ್ ಆಗ್ಬೇಕು, ಯಾವುದು ಶ್ರೀಗಂಧದ ಮರ ಬದುಕಿರೋ ತನಕನೂ ಬದುಕಿರ್ಬೇಕು, ಈ ತರದ್ದೆಲ್ಲ ಒಂದಿಷ್ಟು ಈ ತರ ಸಸ್ಯಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಅದ್ರ ಸುತ್ತಮುತ್ತ ನೆಡೋದು, ಅವುಗಳು ಎಲ್ಲ ರೆಡಿ ಮಾಡಿಕೊಡೋದು. ಈಗ ನಮ್ ಕಮಲಕ್ಕ ಮಾಡಕ್ಕಿಲ್ವಾ, ದಿನಕ್ಕೊಂದ್ ತಿಂಡಿಯಾ ಕಾಫಿಯಾ ಅಂತೆಲ್ಲ, ಈ ಟೈಮ್ಗೆ ಸರಿಯಾಗಿ ನಾವು ಪಡ್ಕೊಂಡು ವಸಿ ಪುಷ್ಟವಾಗಿ ಹೋಗೋದು. ನಿಮ್ ಕೈ ರುಚಿ ಚೆನ್ನಾಗದಕ್ಕವ ಅದಕ್ಕೆ ಹೇಳಿದು ಈ ಸುಬ್ಬಣ್ಣ, ನೀನು ಶ್ರೀಗಂಧ ಅಂತಿದ್ದಂಗೆ ನಮ್ ಕಮಲ ಬೆಳೆದ್ಬಿಡವ ನಮ್ ಮನೇಲಿ ಅಂತ ಅದನ್ನೇ ನೆಟ್ಟ ಕೇಳು ಅಂದಿದ್ದು. ಶ್ರೀಗಂಧ ಬೆಳೆಯೋಣ ಅಂದೆ ನಮ್ಮ ಮನೇಲಿಂದ ಅನ್ಲಿ. ಈಗ ಎಲ್ಲಿ ಬೆಳೆದಯ್ಯವ? ನನ್ ಜಮೀನಲ್ಲಿ ಬೆಳಿತೀನಿ. ಕಮಲಕ್ಕ ರುಚಿಯಾಗಿ ಅಡಿಗೆ ಮಾಡೋದ್ ಮಾತ್ರ ಅಲ್ಲ, ಅಡಿಗೆ ತೂಕನು ಜಾಸ್ತಿ ಮಾಡ್ಕೊಬಿಟ್ಟು ಇವಾಗ ಏನ ಕರ್ಬೇವಾಕ ಬದ್ಲು ಗಂಧದೆಲೆ ಹಾಕ್ತಾವಳಲ್ಲ ಇವಾಗ. ಹಂಗೆ ನೀನು ಅಕಲೆ ಮಾಡ್ಬೇಡ, ಸುಮ್ಮನ್ ಕುಂತ್ಕರ ರಾಜಣ್ಣ. ನಿನ್ ಮಾತ ಕೇಳ್ಕೊಂಡು ಮಾಡಿ ಹಾಕ್ಬೇಕು, ಹಾಕ್ಬಿಟ್ಟು ಗಂಧದ ಕಲ್ ದುಬ್ಬಸ್ಕೊಂಡಾರು. ಈಗ ಅದ್ಯಾಕೆ ಗಂಧದೆಲೆ ತಿಂದ್ರೆ ಏನ್ ಸತ್ತೋದರ? ಏನ್ ಹಾಕ್ಬೇಕು ಅದ ಹಾಕ್ಬೇಕು. ನಿನ್ ಮಾತ ವಾಪಸ್ ತಗೋ, ಯಾಕೆ ಗಂಧದೆಲೆ ಹಾಕ್ಬಿಟ್ರೆ ಅದ್ಯಾಕೆ ದುಬ್ಬಸ್ಬಿಟ್ಟಾರು? ಏನ್ ಹೆಣ್ಮಕ್ಳು ಅಂದ್ರೆ ಏನಂತ ಏನೋ ಗೊತ್ತಿಲ್ದೆ ಕರ್ಬೇವ್ ಬದ್ಲು ಗಂಡ ಚೆನ್ನಾಗಿರ್ಲಿ ಅಂತ ಶ್ರೀಗಂಧ ಹಾಕುದ್ರು. ಶ್ರೀಗಂಧ ತಿಂದ್ರೆ ಒಳ್ಳೇದು ಉಬ್ಬಿಟ್ಟಾರಂತೆ. ಸುಬ್ಬಣ್ಣ ಹೇಳಪ್ಪ, ಶ್ರೀಗಂಧದೆಲ್ಲ ತಂದ್ರೆ ಒಳ್ಳೇದಂತ. ಗಂಧ ತೆಗೆದು ಕುಡ್ಸಕ್ಕಿಲ್ವ? ಗಂಧ ತೆಗೆದು ಹಾಕಪ್ಪ ಮೈಗ, ನೀನ್ ಹಾಕದಿಲ್ಲ ಹಾಕದಿಲ್ವಾ ನಾಮು ದಿನ ನೀನು ಅದ ಹಾಕ. ಗಂಧ ಐಕ್ಲಿಗೆ ಬಾಯಿಗೆ ತಿನ್ನಿಸ್ತಾರೆ ಗಂಧ ತೆಗೆದ್ಬಿಟ್ಟು. ಈಗ ಅದೆಲ್ಲ ಮಾಡ್ಬೇಕಂದ್ರೆ ನೋಡ್ರಿ, ನಿಂಗ್ ಮರ್ತೋಗದೇ ಇಲ್ಲ ಕಣ್ಬಿಡು ನಾ ತಿಂದಿಲ್ಲ. ಈಗ ನಿಮ್ಮಿಬ್ರು ಅದೇ ಕಷ್ಟ ನೋಡಪ್ಪ. ಈಗ ಕಮಲಕ್ಕ ಹಿಂಗಿರುವಂತ ಮುಂದಾಲೋಚನೆ ನಿಮ್ಗಿಲ್ಲ. ಕಮಲಕ್ಕ ಏನು ಇವತ್ತು ಗಿಡ ನೆಟ್ರೆ ನಾಳೆ ಕಾಸು ಬರ್ತದೆ ಅಂತನಾ? ಅವಳು ಗೊತ್ತು ಇನ್ನೊಂದು 5-6 ವರ್ಷದಲ್ಲಿ ಬೆಳವಣಿಗೆ ಆದ್ರೆ ಆಮೇಲೆ ನಮಗೆ ಬೇಕಾದಂತಹ ಗಂಧದ ಕೊರಡು ಅಲ್ಲಿ ಒಳಗಡೆ ಶುರು ಆಗೋದು. ಆಟೋ ಸರಿಯಾಗಿ ಮಗಳು ಮದುವೆ ಟೈಮ್ ಬಂದಿರ್ತದೆ, ಕಡದ್ಬಿಟ್ಟು ಮಾರ್ಬಿಟ್ಟು ಮದುವೆಗೆ ಜುಮ್ ಅಂತ ಮಾಡ್ಬಿಡಮ್ಮ ಅಂತ. ಹೌದು, ಮತ್ತಿನ್ನೇನ್? ಮತ್ತೆ ಬರೀ ನೀನು ಎಲೆ ಕಿತ್ತು ಕಿತ್ತು ಒಗ್ಗರಣೆ ಹಾಕೊಂಡು ಚಿತ್ರಾನ್ನ ಮಾಡ್ಕೊಂಡಿದ್ರೆ ಆಯ್ತದೆ? ನಾ ಹೇಳಿದ್ದು ಅವ್ವ ನಮ್ ಕಮ್ಲಾಗ್ ತಾನೇ ಹೇಳಿದ್ದು. ಅವಳ ಯಾಕಂಗ್ ಆಗ್ತಾಳೆ? ಈಗ ಎಷ್ಟ್ ಗಿಡ ಬೇಕು ನಿಂಗೆ ಹೇಳು. ಅದ್ ಎಷ್ಟು ತಂದಿದಯ್ಯಪ್ಪ ನಿಂಗೆ? ಎಷ್ಟ್ ಬೇಕು? ನನಗೊಂದ 50 ಕೊಡು. 50? ನಾ ತಂದಿರೋದ 25. 50 ಕೇಳ್ತಾ ಆಯ್ತು, ನೀ ತಂದಿರೋದೆಲ್ಲ ನನಗೇ ಕೊಡು, ನಾನು ಹಾಕಿ ಈಗ ಹಾಕ್ತೀನಿ. ಈಗ ರಾಜಣ್ಣ ಅದ್ರಲ್ಲೊಂದು ಸೊನ್ನೆ ತೆಗ್ದಾಕ್ಬಿಟ್ಟು ಒಂದ್ 5 ಗಿಡ ಕೊಡು ಸುಬ್ಬಣ್ಣ. ಈಗ ಇರ್ಲಿ ಬಿಡು, ಸೊನ್ನೆ ತೆಗ್ದಾಕಣ್ಣ, ಇಲ್ಲ 5 ತೆಗ್ದಾಕ್ಬಿಡವ. ಈಗ ಒಬ್ರು ವಲಯ ಅರಣ್ಯಾಧಿಕಾರಿಗಳು ರಾಜೇಶ್ SD ಅಂತ ಸಿಕ್ಕಿದ್ರು. ಅವ್ರು ನಾನು ಹೇಳಿದೆ, ಅಲ್ಲ ಸ್ವಾಮಿ ನೀವು ಗಿಡ ಮರ ಬೆಳೆಸಿ ಅಂತೀರಿ, ಏನು ಇಲಾಖೆಯಿಂದ ಏನು ಅನುಕೂಲ ಇದೆ, ಈಗ ನಾವೇ ಎಲ್ಲ ಮಾಡೋಕ್ಕಾಯ್ತದ, ನಮ್ಮೂರಲ್ಲಿ ವಸಿ ಮೊದಲಂಗೆ ಕೃಷಿ ಕಾರ್ಮಿಕರು ಸಿಗೋಕ್ಕಿಲ್ಲ ಅಂತ ಅವ್ರು ಅದಕ್ಕೆ ಹೇಳಿದ್ರು, ಸಸಿಗಳನ್ನು ನಾವು ಕೊಡ್ತೀವಿ, ನಿರ್ವಹಣೆ ಕೊಡ್ತೀವಿ, ಒಬ್ಬ ವ್ಯಕ್ತಿಗೆ ಅವ್ನ ಜಮೀನಿನ ಕಾಗದ ಪತ್ರ ಎಲ್ಲ ತೋರಿಸಿದ್ರೆ 400 ಸಸಿ ತನಕ ಕೊಡ್ತಾರಂತೆ. ಆಯ್ತಾ, ಆಮೇಲೆ 3 ಕಾಲ ನಿರ್ವಹಣೆ ಕೊಡ್ತಾರೆ. ಚಂದ್ರಣ್ಣ 400 ಕೊಡ್ತಾರೆ, ಮೊದಲನೇ ವರ್ಷ 400 ಗಿಡದ ಲೆಕ್ಕ ಇರುತ್ತೆ. ನೀನು ಅಲ್ಲೇ ಕಟ್ ಮಾಡಿಸ್ಬಿಡ್ತಿದ್ದೆ, ಬರೀ 4 ಕೊಡು ಅಂತ. ನೀನು 400 ನೋಡ್ಕೊಂಡಿದ್ರೆ, ನೀನು 400 ಉಳಿದಿದ್ರೆ ಆ 400 ನಿರ್ವಹಣೆ ವೆಚ್ಚ ಮುಂದಿನ ವರ್ಷ ಬರ್ತದೆ. ನೀ 400 ಕೇಳ್ದವ್ರಿಗೆಲ್ಲ 5-10 ಕೊಟ್ಕೊಂಡು 400 ಮಾಡ್ಬಿಟ್ಟಿದ್ರೆ ಇವನು ಇನ್ನು 300 ಲೆಕ್ಕ ಕೊಡಕಿಲ್ಲ ಮಾಡ್ತಿದ್ದೆ ಬಿಡು ರಾಜಣ್ಣ. ಏನ್ ಬೇಕಾದ್ರು ಈಗ ನಾನು ಮಾತಾಡಿದ್ರೆ ನಂಬಕ್ಕಿಲ್ಲ ಅಂತ ನಮಗ್ ಗೊತ್ತು. ಹಸಿ ಆಗ್ತೀನಿ ಕೇಳಿ. ಈಗ ನನ್ನ ಹೆಸರು ರಾಜೇಶ್ ಅಂತ ಅಂದ್ಬಿಟ್ಟು ನಾನು ವಲಯದಲ್ಲಿ ಕರೆಯಾಗಿ ಸಾಮಾಜಿಕ ಅರಣ್ಯ ವಲಯ ಟಿ ನರಸೀಪುರ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದೀನಿ. ನಾನು ಇಲ್ಲಿ ತಮಗೆ ಇವತ್ತು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ರೈತರಿಗೆ ಏನೇನು ಸೌಲಭ್ಯನ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ನಮ್ಮಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತಿದೆ. ಈ ಒಂದು ಯೋಜನೆಯಲ್ಲಿ ನಾವು ರೈತರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನ ಕೊಡ್ತೀವಿ. ನೋಂದಣಿ ಶುಲ್ಕ ಅಂತ ಅಂದ್ಬಿಟ್ಟು 10 ಕಟ್ಸ್ಕೊಂತೀವಿ. ಅದಕ್ಕೆ ನೀವು ಏನೇನು ದಾಖಲೆ ಕೊಡಬೇಕು ಅಂತ ಹೇಳಿದ್ರೆ ತಮ್ಮ ಆಧಾರ್ ಕಾರ್ಡು, ಜಮೀನಿನ RTC, ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ಗಿಡ ನೆಟ್ಟಿರೋದೊಂದು ಫೋಟೋ ಕೊಡ್ತು ಅಂತ ಹೇಳಿದ್ರೆ ನಾವು ನಿಮಗೆ ಸಸಿಗಳನ್ನ ಕೊಡ್ತೀವಿ. 6x9 ಅಳತೆ ಬ್ಯಾಗಲ್ಲಿ ಬೆಳೆದಿರೋ ಸಸಿಗೆ 1 ಮತ್ತು 8x12 ಬೆಳೆದಿರೋ ಸಸಿಗಳಿಗೆ 3 ದರದಲ್ಲಿ ಕೊಡ್ತೀವಿ. ನೀವು ಪಾಲನೆ ಪೋಷಣೆ ಮಾಡಿದ್ರೆ ಬದುಕುಳ್ದಿರ್ತಕ್ಕಂತಹ ಪ್ರತಿಯೊಂದು ಸಸಿಗೂ ನಾವು ಬದುಕುಳ್ದಿರೋ ಸಸಿಗಳಿಗೆ ನೀವು ನಮ್ಮ ಹತ್ರ ಇವಾಗ 400 ತಗೊಂಡು ಹೋಗಿರ್ತೀರ ಅಂತ ಇಟ್ಕೊಳ್ಳಿ, ಆದರೆ ನಿಮ್ಮಲ್ಲಿ ಮೊದಲನೇ ವರ್ಷಕ್ಕೆ ಬರೀ 300 ಬದುಕಿತ್ತು ಅಂತ ಹೇಳಿದ್ರೆ 400 ಕೊಡಲ್ಲ, 300 ಮಾತ್ರ ಕೊಡ್ತೀವಿ ಪ್ರೋತ್ಸಾಹ ಧನ. ಮೊದಲನೇ ವರ್ಷಕ್ಕೆ ಪ್ರೋತ್ಸಾಹ ಧನ ಪ್ರತಿ ಬದುಕುಳಿದ ಸಸಿಗೆ 35 ಇದೆ, 2nd ಬದುಕುಳಿದ ಸಸಿಗೆ 40 ಇದೆ, 3nd ಬದುಕುಳಿದ ಸಸಿಗೆ 50 ಇದೆ. ಒಟ್ಟು 3 ಮೇಂಟೈನ್ ಮಾಡ್ತು ಅಂತ ಹೇಳಿದ್ರೆ ನೀವು ಸರ್ಕಾರದಿಂದ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ದುಡ್ಡು, 125 ಬರುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಎಕರೆಗೆ ಗರಿಷ್ಠ 160 ಸಸಿಗಳನ್ನ ನೆಡ್ಬೋದು. 160 ಮೊದಲನೇ ವರ್ಷ 5,600 ಬರುತ್ತೆ ನಿಮಗೆ, 2nd 6,400 ಬರುತ್ತೆ, 3nd 8,000 ಬರುತ್ತೆ, ಒಟ್ಟು 3 20,000 ಬರುತ್ತೆ. ಸರಿ ಅಲ್ವಾ? ಇಲ್ಲಿ ಒಟ್ಟು ಮೈಸೂರು ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ 7 ವಲಯಗಳಿವೆ. ಸಾಮಾಜಿಕ ಅರಣ್ಯ ವಲಯದ್ದು ನಂಜನಗೂಡು, ಮೈಸೂರು, ಪಿರಿಯಾಪಟ್ಟಣ, KR ನಗರ, ಹುಣಸೂರು, ಟಿ ನರಸೀಪುರ, ನಂಜನಗೂಡು. ಇಲ್ಲಿ ವರಣ್ಯಾಧಿಕಾರಿಗಳನ್ನ ಭೇಟಿ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಯೋಜನೆ ಇದೆ, RSPD ಅಂತ ಅಂದ್ಬಿಟ್ಟು, ಆಯಿತಾ, ಸಾರ್ವಜನಿಕ ವಿತರಣೆಗೆ ಸಸಿಗಳನ್ನ ಬೆಳೆಸೋದು ಅಂತ ಅಂದ್ಬಿಟ್ಟು. ಇದರಲ್ಲಿ ನಾವು ರೈತರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನ ಕೊಡ್ತೀವಿ. ಬಟ್ ಇದರಲ್ಲಿ ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ಇದು ಯಾರಿಗೂ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಸಂಘ ಸಂಸ್ಥೆಗಳಿರ್ತವೆ, ಶಾಲಾ ಕಾಲೇಜುಗಳಿರ್ತವೆ, ಅಂಥವ್ರಿಗೆ ಈ ಒಂದು ಸ್ಕೀಮ್ RSPD ಉಪಯೋಗ ಆಗುತ್ತೆ. ಅದಾದಮೇಲೆ ನಾವು ಸಸಿಗಳು ಬೆಳೆಸಿ ಪಾಲನೆ ಪೋಷಣೆ ಮಾಡಿ ದೊಡ್ಡ ಮರ ಮಾಡ್ತಿರಲ್ಲ, ಅದರಿಂದ ಬರ್ತಕ್ಕಂತಹ ಹಣ್ಣು, ಬೀಜ, ಮೇವು, ಉರವಲು, ಕೋಲು, ಏನೇನಿದೆ ಮರ ಮುಟ್ಟೆ ಇತ್ಯಾದಿಗಳು, ಅದು ಪೂರ್ತಿ ನಿಮಗೆ ಸಿಗುತ್ತೆ. ಆಯಿತಾ? ಹಾಂ, ನಿಮಗೆ ಕೊಡ್ತೀವಿ ಅದು. ನಾವು ಮರಪಟ್ಟ ಅಂತ ಕೊಡ್ತೀವಿ ಸಸಿಗಳ ನೆಟ್ಟಿದ್ದಕ್ಕೆ ನಿಮ್ಮ ಜಮೀನಲ್ಲಿ. ಆ ಮರಪಟ್ಟ ಇದೆಯಲ್ಲ, ಅದನ್ನು ಇಟ್ಕೊಂಡು ನೀವು ಇದು ನಮ್ಮದೇ, ಇದು ನಮ್ಮ ಸ್ವಂತಕ್ಕೆ ಅಂತ ಅಂದ್ಬಿಟ್ಟು ನೀವು ಕ್ಲೇಮ್ ಮಾಡ್ಕೋಬೋದು, ಅಂದರೆ ನಿಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೋಬೋದು. ಆಯಿತಾ? ಅದು ಬಿಟ್ಟರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಾವು ಸಸಿಗಳನ್ನ ಫ್ರೀಯಾಗಿ ಕೊಡ್ತೀವಿ. ಈ ನರೇಗಾ ಯೋಜನೆ ಅಡಿ ಸಸಿಗಳನ್ನ ನಾವು ಫ್ರೀಯಾಗಿ ಕೊಡ್ತೀವಿ, ಅಂದರೆ ಉಚಿತವಾಗಿ ನೀಡ್ತೀವಿ. ಯಾವುದೇ ಥರದ ದುಡ್ಡು ನಿಮ್ಮ ಹತ್ರ ಇಸ್ಕೊಳ್ಳಲ್ಲ. ಇದರಲ್ಲಿ ನಮಗೆ ಕೆಲವೊಂದಷ್ಟು ದಾಖಲೆಗಳನ್ನ ಕೊಡಬೇಕು. ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮ್ಮನ್ನ ಫಲಾನುಭವಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಒಂದು PDO ಲೆಟ್ರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಒಂದು ಲೆಟ್ರು ಬೇಕು. ಆಮೇಲೆ ನೆಕ್ಸ್ಟು ನಿಮ್ಮ ಉದ್ಯೋಗ ಖಾತ್ರಿ ಚೀಟಿ ಒಂದಿರಬೇಕು. ಜಮೀನು ಯಾರ ಹೆಸರಲ್ಲಿ ಇರುತ್ತೋ ಅವ್ರದ್ದೊಂದು ಉದ್ಯೋಗ ಖಾತ್ರಿ ಚೀಟಿ ಇರಬೇಕು. ಮತ್ತು ಜಮೀನ್ದು ಒಂದು ಪಹಣಿ ಪತ್ರ, ನಿಮ್ಮ ಆಧಾರ್ ಕಾರ್ಡು, ಮತ್ತು 2 ಫೋಟೋ, ಆಮೇಲೆ ನೀವು ಕಾಮಗಾರಿ ನಡ್ಸಕ್ಕಿಂತ ಪೂರ್ವದಲ್ಲಿ ಫೋಟೋ ತೆಗೆದಿರ್ತಾರಲ್ಲ ಖಾಲಿ ಜಮೀನ್ದು, ಆ ಫೋಟೋ ಕಾಮಗಾರಿ ನಡಿಬೇಕಾರೆ ಅಂದ್ರೆ ಗುಂಡಿ ತೆಗಿಸ್ತಾ ಇರ್ತಾರಲ್ಲ ಆ ಫೋಟೋ, ಮತ್ತೆ ಗಿಡ ಸಸಿಗಳನ್ನೆಲ್ಲ ನೆಟ್ಟ ಆದ್ಮೇಲೆ ಅದೊಂದು ಫೋಟೋ ತಂದು ನಮ್ಮಲ್ಲಿ ಕೊಡ್ತು ಅಂತ ಹೇಳಿದ್ರೆ ನಾವು ನಿಮ್ಗೆ ಜಾಬ್ ಕಾರ್ಡ್ ಮುಖಾಂತರ ನೇರವಾಗಿ ನಿಮ್ಮ ಖಾತೆಗೆ ಕೂಲಿ ಮೊತ್ತನ ಪಾವತಿ ಮಾಡ್ತೀವಿ. ಆಮೇಲೆ ಏನೊಂದು ಮೆಟೀರಿಯಲ್ ಬರುತ್ತಲ್ಲ ಈ ಕೋಲು ಮತ್ತೆ ಬೋರ್ಡ್ ಹಾಕ್ಸಕ್ಕೆ, ಅದು ದುಡ್ಡುನು ನಿಮ್ಮ ಅಕೌಂಟ್ಗೆನೆ ಡೈರೆಕ್ಟ್ ಆಗಿ ರೈತರಿಗೆ. ಇಲ್ಲಿ ಯಾವುದೇ ರೀತಿ ಕಾಂಟ್ರಾಕ್ಟರ್ಗಳು ಅವೆಲ್ಲ ಏನೂ ಇಲ್ಲ, ನಿಮ್ಮ ರೈತರ ಖಾತೆಗೆ ನೇರವಾಗಿ ನಾವು ವರ್ಗಾವಣೆ ಮಾಡ್ತೀವಿ ಆಯ್ತಾ. ಆ ಪ್ರಕಾರ ನಾವೊಂದು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 1 ಎಕರೆಗೆ 160 ಸಸಿಗಳನ್ನ ನೆಡ್ಬೋದು. ಅದರಲ್ಲಿ ಕೂಲಿ ಮೊತ್ತ ನಿಮಗೆ 11,000 ಬರುತ್ತೆ, ಅದಾದ್ಮೇಲೆ ಮೆಟೀರಿಯಲ್ಲು ಸಾಮಗ್ರಿ ಮೊತ್ತ 4,495 ಬರುತ್ತೆ, ಒಟ್ಟು 15,499 ಗಿಡಕ್ಕೆ ದುಡ್ಡು ಬರುತ್ತೆ ಆಯ್ತಾ. ಫ್ರೀಯಾಗೂ ಕೊಡ್ತೀವಿ ಮತ್ತೆ ನಿಮಗೆ ದುಡ್ಡು ಕೂಡ ಕೊಡ್ತೀವಿ. ನಮ್ಮ ಅರಣ್ಯ ಇಲಾಖೆ ವತಿಯಿಂದ ನೀವು ನಮ್ಮಲ್ಲಿ ಸಸಿಗಳು ತಗೊಂಡೋಗಿ ನೆಟ್ಕೊಂಡಿತ್ತು ಅಂತ ಹೇಳಿದ್ರೆ ನಾವೇ ಎನ್ ಎಂ ಆರ್ ತೆಗೆದು ಕೊಡ್ತೀವಿ, ದುಡ್ಡನ್ನು ಕೂಡ ನಾವೇ ಹಾಕ್ತೀವಿ. ಮತ್ತೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಇವತ್ತು ಸಸಿ ನೆಡ್ತೀರಾ ಇವತ್ತೇ ನಿಮಗೆ ದುಡ್ಡು ಬರಲ್ಲ, ಈ 1 ವರ್ಷ ಕಾಪಾಡ್ಕೊಂಡು ಬೆಳೆಸ್ತೀವ್ರಲ್ಲ, ಇದು ರೈಸಿಂಗ್ ಇಯರ್ ಅಂತ ಕರಿತೀವಿ, ಬೆಳೆಯೋ ವರ್ಷ ಅಂತ ಕರಿತೀವಿ. ಅದಾದ್ಮೇಲೆ 1ನೇ ವರ್ಷ 2ನೇ ವರ್ಷ 3ನೇ ವರ್ಷ ಅದಕ್ಕೆ ದುಡ್ಡು ಬರುತ್ತೆ. ಸಸಿಗಳು ಇವಾಗ ಲಭ್ಯ ಇದ್ದಾವೆ ನಿಮಗೆ, ಅಕಸ್ಮಾತ್ ಇವಾಗ ನಾವು ಟಿ ನರಸೀಪುರದಲ್ಲಿ ಇದ್ದೀವಿ, ನಿಮ್ಗೆ ಬೇಕಾಗಿರೋ ಸಸಿ ನಿಮಗೆ ಟಿ ನರಸೀಪುರದಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೇಂಜಲ್ಲಿ ಕೇಳಿಬಿಟ್ಟು ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್. ಹಂಗೂ ಸಿಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಗಳಲ್ಲೂ ಕೇಳಿ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಇವಾಗ ನಾವು ಇಶಾ ಫೌಂಡೇಶನ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಅವರು ಮರ ಮಿತ್ರರು ನರ್ಸರಿ ಮಿತ್ರರು ಅಂತ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತು ಅಂದರೂ ಕೂಡ ಅವರು ಸಸಿಗಳನ್ನ ನಿಮಗೆ ತಲುಪ್ಸೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಸರ್. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ನಿಮಗೆ ಸರ್. ನಮ್ಮಲ್ಲಿ ನಿಮಗೆ ಏನಂತ ಹೇಳಿದ್ರೆ ನೀವು ಇಂಥದ್ದೇ ಗಿಡ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಇಶಾ ಫೌಂಡೇಶನ್ ಹತ್ರ ಡಿಮ್ಯಾಂಡ್ ಕೊಡ್ತು ಅಂತ ಹೇಳಿದ್ರೆ ಆ ಸಸಿಗಳನ್ನ ಬೆಳೆಸ್ಕೊಡ್ತೀವಿ ಸರ್. ಅದ್ಬಿಟ್ಟು ನಮ್ಮಲ್ಲಿ ರೆಗ್ಯುಲರ್ ಆಗಿ ತೇಗ, ಬೀಟೆ, ರಕ್ತಚಂದನ, ಒಂಗೆ, ಬೇವು, ಎಬ್ಬೇವು, ತಪಸಿ, ಶಿವನೆ, ಆಮೇಲೆ ಇದು ಒನ್ನೆ, ಮಹಾಗನಿ, ಆಲಹಳ್ಳಿ ಹತ್ತಿ, ಬಸರಿ, ಶ್ರೀಗಂಧ. ಸಿಲ್ವರು ಸದ್ಯಕ್ಕಿಲ್ಲ ಸರ್, ನಮ್ಮಲ್ಲಿ ಸಿಲ್ವರ್ ಮಾಡಿಲ್ಲ. ಹಂಗೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಗಳಲ್ಲೂ ಕೇಳಿ ವ್ಯವಸ್ಥೆ ಮಾಡ್ತೀವಿ. ಆಯ್ತೇನಪ್ಪ, ಟಿ ನರಸೀಪುರ ತಾಲೂಕು ವಲಯ ಅರಣ್ಯಾಧಿಕಾರಿಗಳು ರಾಜೇಶ್ ಎಸ್ಟಿ ಅಂತ ಇಷ್ಟು ಮಾಹಿತಿ ಮಾಡಿಕೊಟ್ಟವ್ರೆ. ನಮ್ಮ ರಾಜೇಶಪ್ಪ ಅವ್ರು ಚೆನ್ನಾಗಿ ಹೇಳಿದ್ರಲ್ವಾ. ಆಮೇಲೆ ಇನ್ನೂ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಈಗ ಅರಣ್ಯ ಇಲಾಖೆ ಆಫೀಸ್ಗಳು ಇರ್ತವೆ, ಅಲ್ಲಿ ಹೋಗ್ಬೇಕು ಆಯ್ತಾ. ಗಿಡಕ್ಕೆ ಅವರು ನಿರ್ವಹಣೆಗೆ ಕಾಸು ಕೊಡ್ತಾರೆ ಆಯ್ತಾ, ಕಾಪಾಡ್ಕೋಬೇಕು. ಒಟ್ಟಿನಲ್ಲಿ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಯ್ತವೆ. ಒಂದು ನೀರಿನ ನಿರ್ವಹಣೆ ಆಯ್ತದೆ, ಮತ್ತೆ ಗೊಬ್ಬರದ ಖರ್ಚು ಕಡಿಮೆ ಆಯ್ತದೆ ಆಯ್ತಾ. ಗೊಬ್ಬರದಲ್ಲಿ ಇಷ್ಟೊಂದು ಬೇಕಾಗಿಲ್ಲ ರಾಜಣ್ಣ, 5 ವರ್ಷ ನೀನ್ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟೆ ಅಂದ್ರೆ ಗೊಬ್ಬರದ ಖರ್ಚು ಎಲ್ಲ ಉಳಿಸ್ಬೋದು, ಮುಂದೆ ಕದೆ ಬೆಳ್ಕತ್ತದೆ ಬೆಳ್ಕತ್ತದೆ. ಆಮೇಲೆ ಎಲ್ಲರೂ ಜನ ಕೇಳ್ತಿದ್ರು ಅಲ್ಲ ಸ್ವಾಮಿ, ಇವ್ನು ಹೇಳ್ದಂಗೆ ಸಿ ಕಮಲಕ್ಕ ಅಲ್ಲಿ ಬೆಳೆದ್ಬಿಡ್ತೀನಿ, ಅದನ್ನ ಯಾರ ಮಾರೋರು, ಯಾರ ತಗೊಂಡೋಗೋರು, ಎಣ್ಣೆ ನಾವು ತೆಗಿಬೇಕಾ, ಅವರೇ ತೆಕ್ಕತ್ತಾರ ಅಂತ. ಈಗ ಅದಕ್ಕೆ ಈಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇರೋಂತಹ ಒಂದು ಸಮಸ್ಯೆನ ಅಂದ್ರೆ ಮಾರುಕಟ್ಟೆ ಸಮಸ್ಯೆ, ಜೊತೆಗೆ ಬಲಿತಿದ್ದಂಗೆನೆ ವಾಸನೆ ನಮ್ ಬರೀ ನಮ್ಮ ಮೂಗಿಗೆ ಬಡಿತದ, ಎಲ್ರಿಗೂ ಗೊತ್ತಾಯ್ತದೆ. ಕಳ್ಳ ಕಾಕರು ಬಂದು ಕದ್ಕೊಂಡೋಯ್ತಾರೆ, ಅದಕ್ಕೆ ಸಂರಕ್ಷಣೆಗೆ ವಾಸಿ ಜಾಸ್ತಿ ಖರ್ಚು ಬರ್ತದೆ ಅನ್ಕೊಂಡು ಕೆಲವರು ಹೇಳ್ತಿದ್ರು. ಅದಕ್ಕೆ ಅದಕ್ಕೂ ಎಲ್ಲ ಒಂದಿಷ್ಟು ವಿಚಾರ ಮಾಡವ. ವಿಮಾ ಸೌಲಭ್ಯ ಈಗ ಸದ್ಯಕ್ಕೆ ಶ್ರೀಗಂಧಕ್ಕೆ ಇಲ್ಲ, ಅದನ್ನು ಸಹ ವಿಮೆ ವ್ಯಾಪ್ತಿಗೆ ತಂದ್ರೆ ರೈತರಿಗೆ ಅನುಕೂಲ ಆಯ್ತದೆ. ಮತ್ತೆ ಬೇಡಿಕೆ ಅಂತೂ ರಾಜಣ್ಣ ಇನ್ನು 15 ವರ್ಷ ಕಳೆದ್ರೂ ಇಷ್ಟೇ ಬೇಡಿಕೆ ಇರ್ತೈತೆ ಅಂತ ಅವ್ರು ಹೇಳ್ತಾವ್ರೆ. ವರ್ಷ ವರ್ಷಕ್ಕೂ ಬೇಡಿಕೆ ಜಾಸ್ತಿ ಆಯ್ತದೆ. ಆಮೇಲೆ ಭಾರತದಲ್ಲಿ ಕರ್ನಾಟಕ ಹೆಚ್ಚು ಪ್ರದೇಶ, ಪಕ್ಕದಲ್ಲಿ ವಸಿ ತಮಿಳ್ನಾಡಿನಲ್ಲಿ ವಸಿ ಕೇರಳದಲ್ಲಿ, ಇದು ಬಿಟ್ರೆ ಬೇರೆ ಕಡೆ ಎಲ್ಲ ಬೆಳೀತಾವ್ರಂತೆ. ಸುಮಾರು 110 ಪ್ರದೇಶಗಳಲ್ಲಿ ಭಾರತದಲ್ಲಿ ಅವರು ಗುರುತಿಸಿದ್ದಾರೆ ಇಂತಿಂಥ ಕಡೆ ಬೆಳೀತಾವ್ರೆ ಅಂತ. ಆದ್ರೆ ಅವುಗಳಲ್ಲಿ ಹೆಚ್ಚು ಶ್ರೇಷ್ಠ ಅಂದ್ರೆ ಕರ್ನಾಟಕ. ನನ್ನ ಸ್ನೇಹಿತರೊಬ್ರು ಒಂದ್ಸಲ ಬಂದಿದ್ರು, ಬರೀ ಶ್ರೀಗಂಧನೇ ಬೆಳೀತಾರ ಅವರು, ಅದಕ್ಕೆ ಅದನ್ನ ರಕ್ಷಣೆ ಮಾಡಕ್ಕೋಸ್ಕರ ಮರಕ್ಕೆಲ್ಲ ಚಿಪ್ ಹಾಕೊಂಡವ್ರೆ. ಒಂದ್ ಮರದಲ್ಲಿ ಯಾವ ಮರದಲ್ಲಿ ಏನೇ ಇದ್ ಮಾಡಿದ್ರು ಮುಟ್ಟಿದ್ರುವೆ ಅವ್ರ ಮೊಬೈಲ್ ಗೊತ್ತಾಗುತ್ತೆ. ಈಗ ರಾಜಣ್ಣ ಈಗ ಅದನ್ನು ಹೇಳಿದ್ರು, ಆದ್ರೆ ಕೆಲವು ಕಡೆ ಎಂತ ಕಳ್ಳರ್ ಇದಾರೆ ಅಂದ್ರೆ ಅದಕ್ ಜಾಮರ್ ಹಾಕ್ಬಿಡ್ತಾರಂತ. ಅಲ್ಲ ಕಣಪ್ಪ, ಈಗ ನಿಂಗ್ ನೆಟ್ವರ್ಕ್ ಇದ್ರೆ ತಾನೇ ಮರ ನನ್ ಕಡಿತಾವ್ರ ಅಂತ ಕೂಕ್ಕೊಳ್ಳೋದು ನಿನಗೆ ಮೊಬೈಲ್ ಅಲ್ಲಿ ಗೊತ್ತಾಗದು, ಜಾಮ್ ಮಾಡ್ಬಿಟ್ರೆ ಏನ್ ಮಾಡೋದು, ಅದನ್ನು ಒಸಿ ಹೇಳಿದ್ರು. ಆಮೇಲೆ ಕಣ್ಣ ಅದೇನೋ ಕಾಂಡಕ್ಕಿಂತ ಬೇರಲ್ಲಿ ಜಾಸ್ತಿ ಎಣ್ಣೆ ಸಿಗ್ತದೆ, ಬೇರಲ್ಲಿ ಸಿಗ್ತದೆ. ಆದ್ರೆ ಅದು ಏನಾಯ್ತದೆ ಅಂದ್ರೆ ಕಮಲಕ್ಕ, ಇದು ನೇರವಾಗಿರ್ಬೇಕು, ಅದು ಈ ಪ್ರತಿಮೆ ಮಾಡೋದಕ್ಕೆ ಮರದ ವಿಗ್ರಹಗಳು ಎಲ್ಲ ಮಾಡೋದಕ್ಕೆ ಉಪಯೋಗ. ಈ ದೇಶದಲ್ಲೆಲ್ಲ ಅದಕ್ಕೆ ತುಂಬಾ ಬೇಡಿಕೆ, ಜಾಸ್ತಿ ರೇಟು ಕೊಂಡ್ಕೊಂಡಾಗ ಬಂದ್ಬಿಟ್ರೆ ಕಷ್ಟ. ಕೊಂಡ್ಕೊಂಡಾಗ ಇದೇನಾಗತ್ತೆ, ಅದನ್ನ ಸಣ್ಣ ಸಣ್ಣ ಕತ್ತರಿಸಿ ಎಣ್ಣೆ ತೆಗಿಯಕ್ ಉಪಯೋಗಿಸ್ತಾರೆ. ಇಂತ ಭಾಗ ವೇಸ್ಟ್ ಅಂತಿಲ್ಲ. ಈಗ ಕಳ್ಳ ಕದ್ಕೊಂಡು ಹೋದ್ರು ಚಂದ್ರಣ್ಣ ಹೇಳಪ್ಪ ಎಲ್ಲಿ ತನಕ ಕುಯ್ತಾನಪ್ಪ, ಅವನೇನು ಪಾತಾಳಕ್ಕೆ ಹೋಗಿ ಕುಯ್ತಾನ, ಏನೋ ಒಂದು ನೆಲದಿಂದ ಒಂದ್ ಅಡಿ ಬಿಟ್ಟು ಕುಯ್ದಿರ್ತಾನೆ. ಆ ಕೆಳಗಡೆ ಭಾಗ ಇರುತ್ತಲ್ಲ ಕಮಲಕ್ಕ ಹೇಳ್ದಂಗೆ, ಉಳಿದ ಕಾಂಡದ ಭಾಗ ಬೇರಿನ ಭಾಗ ಅವು ಏನ್ ಕಡಿಮೆ ಅಲ್ಲ, ಉಕ್ಕು ವ್ಯಾಲ್ಯೂ ಇದ್ದೇ ಇರ್ತದೆ. ಆದ್ರೂ ಕದಿದಂಗ್ ಮಾಡ್ಬೇಕು ಅಂತ ಏನೋ ತಂತ್ರಜ್ಞಾನಗಳನ್ನ ಕಂಡು ಹಿಡಿತಾವ್ರೆ. ಒಳ್ಳೇದು ಸುಬ್ಬಣ್ಣ. ಈಗ ಇರೋ ಸುಬ್ಬಣ್ಣ ವಸಿಯ, ಒಂದ್ ನಾಲ್ಕು ಗಿಡ ನನಗೂ ಕೊಡ್ತಿದಯಿ, ಒಂದ್ ಐದು ಗಿಡ ನಮ್ ರಾಜಣ್ಣ ಕೊಡ್ತಿದಯಿ, ಇನ್ನುಳ್ದ ನಮ್ಮ ಕಮಲಕ್ಕಂಗ್ ಕೊಡ್ದೆ ನೀನ್ ಒಂದ್ ಎರಡು ಮೂರು ತಗೊಂಡೋಯ್ತಿದ್ದಯಿ, ನಮ್ ಕೆಂಪಿಗೂವೆ ಒಂದೆರಡು ಗಿಡ ಕೊಡು ನೆಡ್ಲಿ. ಈಗ ಅದೇನೋ ಗಮ್ ಗುಡ್ತದಲ್ಲ ಶ್ರೀಗಂಧ ಮೀರ್ಸಂಗಿಯೇ, ಕಮಲಕ್ ಏನ್ ಇಟ್ಟಿದ್ದಳ ಕಾಣಿ? ಶ್ರೀಗಂಧದ ಎಲೆಯಲ್ಲಿ ಪಲ್ಯ ಮಾಡಿದೀನಿ. ಓ ತಕ್ಕಂಬವ್ವ ತಿನ್ನಮ್ಮ, ಅದನ್ನು ಬಿಡಲ್ಲ ಅಂತನಲ್ಲ. ಅಲ್ಲ ಕಣವ್ವ, ಎರಡು ಗಿಡ ಕೆಂಪಿಗೆ ಕೊಡ್ಬೇಕಂತೆ, ಕೆಂಪಿ ಹತ್ರನೇ ಕಳ್ಸು. ಅಲ್ಲ ಕಣ ಸುಬ್ಬಣ್ಣ, ಅದನ್ನ ತಿನ್ನಕ್ಕಿಂತ ಮೊದಲಿಯೇ ನಮ್ ಕಮಲಕ್ಕ ತಿಂದ ಮೇಲೆ ಅದ್ರ ರುಚಿ ನಾಮ್ ನೋಡಮು ನೆಡಿ. ಅತ್ತಾಗ ಹೋಗಿದ್ ಬರ ನೀನು ಶ್ರೀಗಂಧದ ಎಲೆ ಪಲ್ಯ ತಿನ್ನಕ್ಕೆ ರೆಡಿ ಅನ್ನು ಮಾಡವ ನೀನು ಮೊದಲು. ಯಾರಾದ್ರೂ ಅದ್ರಲ್ಲಿ ಮಾಡಾರೇನಂತ ನೀನು ಅದನ್ನ ಕೇಳ್ತೀಯಲ್ಲ, ನೀನು ಇವ್ನ್ ತಿಂತಾನ ಇಲ್ವಾ ಅಂತ. ನಿನ್ ಕೈ ರುಚಿಲಿ ಏನೇ ಇದ್ರು ಚೆನ್ನಾಗಿರ್ತದ ಕಣ, ಅದೇನ್ ಮಾಡಿದ ತತ್ತ ನಾನು ಹಂಗ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ನೀನೀಗ ಎಲ್ಲೂ ಹೋಗ್ಬೇಡ ವಸಿ, ಅಲ್ಲಿ ಕೈ ತೊಳ್ಕೊಂಡು ಬಂದ್ ಕೂತ್ಕೊಂಡು ನಾನ್ ಏನ್ ಕೊಡ್ತೀನಿ ತಿಂದ್ಬಿಟ್ಟು ಆಮೇಲೆ ಹೋಗು. ಹ್ಮ್ ಮೇಡಮ್ ನೀನು ನೀ ಹೇಳ್ದಂಗೆ ಕೇಳ್ಬೇಕು. ಎಷ್ಟು ಗಿಡ ಬೇಕೋ ಎತ್ಕೊಂಡು ಹೋಗು, ಮಳೆ ಬರ್ತದೆ ವಸಿ ಹಾಕಕ್ ವ್ಯವಸ್ಥೆ ಮಾಡು. ಇರು ಅಲ್ಲಿ ಇಟ್ಟಿರು ಸುಬ್ಬಣ್ಣ, ನಾನು ಕೆಲಸ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಿಂತ್ಕೋಬಾರ್ದ ಅವನು. ನೀ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಸುಬ್ಬಣ್ಣ, ಅವ್ನ ಗಿಡ ಬೇರೆ ನೆಡ್ತಾನ ಅವನು. ಇರವ ಸುಮ್ಮನೆ ಕಳ್ಳಪುರಿ ತಕಬ ಬಿಡು, ಕಾರ ಸಮೇನು ಹಾಕೊಂಡ್ ಬರ್ತೀನಿ ಬಿಡು. ಬಾ ಬಾ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಏನವ್ವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ ಮನ್ಯಾಗೆ ಗಂಗೆ ಬಂದವಳೆ, ಬಾ ಬಾ ಬಾಯಿ ಸಿಹಿ ಮಾಡ್ಕೋ. ಗಂಗೆನ ಯಾರವಿ ಅವಳು? ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಲಿ ಪ್ರತಿ ಕುಟುಂಬಕ್ಕೂ ಪ್ರತಿ ದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ 12 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದಲ್ಲಿ ಸಮಗ್ರ ಕೃಷಿ ನಡೆಸುತ್ತಿರುವ ಕೆಜಿ ಸತ್ಯಮೂರ್ತಿ ಅವರೊಂದಿಗೆ ಸಂದರ್ಶನ. ನಮ್ಮ ಪಕ್ಕದ ಜಮೀನು ನಮಗೆ ಸೋಮಣ್ಣನವರು ಮತ್ತು ಕೃಷಿ ಇಲಾಖೆಯವರು, ನೋಡಪ್ಪ ಈ ರೀತಿಯಾಗಿ ನೀನು ನಿನಗೆ ನಿನಗೆ ಯಾಕೆಂದರೆ ಇವತ್ತು ಜನಗಳು ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಬರಲ್ಲ, ಮತ್ತು ಜಾಸ್ತಿ ಖರ್ಚು ಕೇಳ್ತಾರೆ. ಈ ಥರ ಬೆಳೆದ್ರೆ ನೀನು ಬೇರೆ ಬೆಳೆ ಬೆಳೆಯೋದಕ್ಕಿಂತ ತೋಟಗಾರಿಕೆ ಬೆಳೆ ಕೊಕ್ಕೋ ನಿನಗೆ ಚಿಲ್ಲರೆ ಬರುವಂತ ನುಗ್ಗೆ, ಪಪ್ಪಾಯಿ, ಅಡಿಕೆ, ವಾರ್ಷಿಕ ಬೆಳೆ ಅಡಿಕೆ, ತೆಂಗು, ಮೆಣಸಿನಕಾಯಿ, ಟೊಮೊಟೊ ಇಂಥ ಬೆಳೆಗಳನ್ನ ಹಾಕೋ. ನಿನಗೆ ಪ್ರತಿ ನಿನ್ನ ಸರಿಯಾದ ಸಮಯಕ್ಕೆ ನೀನು ವ್ಯವಸಾಯ ಮಾಡಿದ್ರೆ ಅದರಲ್ಲಿ ನಿನಗೆ ಡೈಲಿ ನಿನಗೆ ದುಡ್ಡು ಕಾಣುವಂಥ ಬೆಳೆಗಳು ಸಿಗ್ತವೆ. ಸೆಪ್ಟೆಂಬರ್ 13 ಮಂಗಳವಾರ ಗೋ ಸಂರಕ್ಷಣೆಗೆ ಯೋಜನೆಗಳು ಹಾಗೂ ಗೋಹತ್ಯಾ ನಿಷೇಧ ಕಾಯ್ದೆ ಕುರಿತು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಪಶು ಸಂಗೋಪನಾ ಸಹ ನಿರ್ದೇಶಕರಾಗಿರುವ ಡಾಕ್ಟರ್ ವೈ ಡಿ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಇತ್ತೀಚಿನ ಒಂದು ಕಾನೂನು ಜಾರಿಯಲ್ಲಿರುವಂಥದ್ದು ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾನೂನುಗಳ ನಿಯಮಗಳು ಹಾಗೂ ಗೋ ಸಂರಕ್ಷಣೆಯ ಕುರಿತಾದಂಥ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುವಂಥದ್ದು ಬಹುಶಃ ಇವತ್ತು ನನ್ನ ಮಾತಿನ ಹಿನ್ನೆಲೆಯಲ್ಲಿ ಇದೆ ಅಂತ ಅಂದ್ಕೊಳ್ತೀನಿ. ನಾವೆಲ್ಲ ಗಮನಿಸ್ತಾ ಬಂದಿದ್ದೀವಿ ನಮ್ಮ ಸಂಸ್ಕೃತಿಯನ್ನು, ಅದರ ಪರಂಪರೆಯನ್ನು, ಅದು ಸಾಗಿ ಬಂದ ದಿನಗಳನ್ನು ನೆನೆಸ್ಕೊಂಡ್ರೆ ಒಂದು ಕಾಲಕ್ಕೆ ಒಕ್ಕಲುತನ ಮಾಡ್ತಾ ಇರ್ತಕ್ಕಂಥ ಕೃಷಿಕರು ಅಂದರೆ ರೈತರು ಅವರ ಮನೆ ಜಮೀನು ರೈತನಿಗೆ ಒಂದು ರೀತಿ ಸ್ಥಿರಾಸ್ತಿ ಅಂತ ಈಗಲೂ ಇರ್ತವೆ. ಸೆಪ್ಟೆಂಬರ್ 14 ಬುಧವಾರ ತೆಂಗಿನ ಕೃಷಿಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಹಾಗೂ ಕೀಟಬಾಧೆ ನಿರ್ಮೂಲನಾ ಕ್ರಮಗಳನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ GM ವಿನಯ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ. ಈ ತೆಂಗಲ್ಲಿ ಏನಪ್ಪಾ ಅಂದ್ರೆ ಎರಡು ತರ ತಳಿಗಳು ಬರುತ್ತೆ, ಒಂದು ಉದ್ದ ತಳಿಗಳು, ಇನ್ನೊಂದು ಗಿಡ್ಡ ತಳಿಗಳು. ಉದ್ದ ತಳಿಗಳಲ್ಲಿ ನಾವು ಎಲ್ಲ ಕಡೆ ನೋಡ್ತಿರೋದು ಹೆಚ್ಚು ಕಮ್ಮಿ ಉದ್ದ ತಳಿಗಳೇ. ಗಿಡ್ಡ ತಳಿಗಳದ್ದು ಉದ್ದ ತಳಿಗದ್ದು ಏನಪ್ಪ ವ್ಯತ್ಯಾಸ ಅಂದರೆ, ಉದ್ದ ತಳಿಗಳು ಸುಮಾರು 5-6 ವರ್ಷ ಆದಮೇಲೆ ನಮಗೆ ಇಳುವರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ಉದ್ದ ತಳಿಗಳಲ್ಲಿ ನಾವು ಎಳ್ನೀರಿಗೆ ಯೂಸ್ ಮಾಡ್ಬೋದು, ಕಾಯಿಗೆ ಯೂಸ್ ಮಾಡ್ಬೋದು, ಕೊಬ್ಬರಿಗೆ ಯೂಸ್ ಮಾಡ್ಬೋದು, ಎಲ್ಲ ಪಾರ್ಟ್ ಕೂಡ ಯೂಸ್ ಆಗುತ್ತೆ. ಗಿಡ್ಡ ತಳಿಗಳಲ್ಲಿ ಏನಪ್ಪ ಆಗುತ್ತೆ ಅಂದರೆ 3-4 ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಮತ್ತು ಗಿಡ್ಡ ತಳಿಗಳು ಎಳ್ನೀರಿಗೆ ಜಾಸ್ತಿ ಉಪಯುಕ್ತ ಆಗುತ್ತೆ, ಅದರಲ್ಲಿ ಜಾಸ್ತಿ ಕೊಬ್ಬರಿ ಆಗೋವಂಥ ಒಂದು ಶಕ್ತಿ ಇರಲ್ಲ. ಹಾಗಾಗಿ ಹೆಚ್ಚು ಕಮ್ಮಿ ರೈತರೆಲ್ಲರೂ ಉದ್ದ ತಳಿಗಳನ್ನ ಪ್ರಿಫರ್ ಮಾಡ್ತಾರೆ. ಸೆಪ್ಟೆಂಬರ್ 15 ಗುರುವಾರ ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಶ್ರೀಗಂಧ ಬೆಳೆಯಾಧಾರಿತ ಕೃಷಿ ಅರಣ್ಯ ಪದ್ಧತಿಗಳನ್ನು ಕುರಿತ ತರಬೇತಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾಕ್ಟರ್ BN ದಿವಾಕರ್ ಅವರ ಉಪನ್ಯಾಸದ ಆಯ್ದ ಭಾಗಗಳು. ಶ್ರೀಗಂಧದ ಬೆಳೆ ಬೆಳೆದ್ರೆ ಎಷ್ಟು ಸಿಗುತ್ತೆ ಅಂತ ಗೊತ್ತಾದ್ರೆ ನಮಗೆ ಒಂದು ಅಂದಾಜಿದ್ರೆ ಅದನ್ನೇ ಬೆಳಿಬೇಕು ಅಥವಾ ಬೇರೆ ಬೆಳಿಬೇಕು ಅನ್ನೋದ್ರೆ ಡಿಸಿಷನ್ ತಗೊಳ್ಳೋದಕ್ಕೆ ಎಕನಾಮಿಕ್ಸ್ ಆಫ್ ಸ್ಯಾಂಡಲ್ವುಡ್ ಅನ್ನೋದು ಬಹಳ ಮುಖ್ಯ. ಎಕನಾಮಿಕ್ಸ್ ಆಫ್ ಸ್ಯಾಂಡಲ್ ಅಂತ ಹೋದಾಗ ನಮ್ಗೆ ಸ್ಯಾಂಡಲ್ ಜೊತೆಗೆ ಸ್ಯಾಂಡಲ್ ಅಲ್ಲಿ ಬರ್ತಕ್ಕಂಥ ಕಾಂಪ್ಲೆಕ್ಸಿಟಿಗಳೆಲ್ಲ ತಿಳ್ಕೊಂಡ್ರೆ ನಮಗೆ ಅದರಿಂದ ಎಷ್ಟು ಉತ್ಪನ್ನ ಇದೆ ಅನ್ನೋದು ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಚಾಲೆಂಜಿಂಗ್ ಕ್ರಾಪ್ ಶ್ರೀಗಂಧ, ಯಾಕೆ ಅಂದ್ರೆ ಅದು ಶ್ರೀಗಂಧ ಒಂದೇ ಬೆಳೆಯಲ್ಲ, ಅದ್ರ ಜೊತೆಗೆ ಇನ್ನೊಂದು ಕ್ರಾಪ್ ನೀವು ಬೆಳೆಸಲೇಬೇಕು, ಅದನ್ನ ಆಲ್ಟರ್ನೇಟ್ ಬೋಸ್ ಅಂತ ಕರಿತೀವಿ. ಅದು ಬೇರೆ ಬೇರೆ ಸ್ಟೇಜ್ ಅಲ್ಲಿ ಬೇರೆ ಬೇರೆ ಮರಗಳನ್ನ ಬೆಳೆಸಿ ತಗೊಂಡು ಹೋಗಬೇಕು ಅದನ್ನ ಮುಂದೆ. ಹಂಗಾಗಿ ಅದು ಸ್ವಲ್ಪ ಚಾಲೆಂಜಿಂಗ್ ಇರ್ತದೆ. ಅದಕ್ಕೋಸ್ಕರ ಆ ಕಾಂಪ್ಲೆಕ್ಸಿಟೀಸ್ ಎಲ್ಲ ಅರ್ಥ ಮಾಡಿಕೊಂಡ್ರೆ ಈ ಎಕನಾಮಿಕ್ಸ್ ಅರ್ಥ ಆಗ್ತದೆ. ಸೆಪ್ಟೆಂಬರ್ 16 ಶುಕ್ರವಾರ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದ ಕೃಷಿಕ ಸ್ವಾಮಿ ಅವರು ತಮ್ಮ ಕೃಷಿ ಜೀವನದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಎಲ್ಲಿ ಸರ್ ಔಷಧಿಗೆ ದುಡ್ಡು ಹೋಯ್ತದಲ್ಲ, ಎಲ್ಲಿ ಸರ್ ಲಾಭ ತಗೊಳ್ಳೋದು ಅದ್ರಲ್ಲಿ? ಮತ್ತೆ ಬೆಳೆ ಯಾಕೆ ಬೆಳಿಬೇಕು? ಏನ್ ಮಾಡ್ತೀನಿ, ಎಲ್ಲ ಆಡ್ತಾರೆ ಅಂದ್ಬಿಟ್ಟು ನಾವು ಆಡ್ತೀವಿ, ಏನು ಮಾಡೋಕ್ಕಾಗಲ್ಲ ಸರ್ ಅದ್ರಲ್ಲಿ. ಈಗ 650 ರೂಪಾಯಿ ಶುಂಠಿ ವ್ಯಾಪಾರ ಆಗುತ್ತೆ ಸರ್. 3,000 3.5 ವರ್ಷದಲ್ಲಿ ಕೊಟ್ಟಿದ್ದೀವಿ ಶುಂಠಿಯ, ಈ ವರ್ಷ ರೋಗ ಬಿದ್ದ್ಬಿಟ್ಟು 650 ರೂಪಾಯಿ ಕೇಳ್ತಾವ್ರೆ. ಏನೆಲ್ಲ ಇಡೀ ಬೈಲಿಗೆಲ್ಲ ರೋಗ ಬಂದಿದೆಯಾ? ಎಲ್ಲ ಎಲ್ಲರಿಗೂ ಪೂರ್ತಿ ಬಂದದ್ ಬಿಡಿ. ಯಾರು ನನ್ ಚೆನ್ನಾಗದೇ ಅನ್ನೋನೇ ಇಲ್ಲ ಈ ವರ್ಷ ಸರ್. ಶುಂಠಿ ಬೆಳೆದಿರೋರೆಲ್ಲ ಈ ಸರಿ ಹೋದ್ರು ಸರ್. ಅದೇ ಅದರಿಂದ ನಾವೊಂದು ಅರ್ಧ ಎಕರೆಗೆ ತೋಟ ಮಾಡೋಣ ಅಂತ ಮಾಡ್ಬಿಟ್ಟಿದ್ದೀನಿ ಸರ್. ಈಗ ಅಡಿಕೆ ಸುಸಿ ಕೂರಿಸಿ ತಂಗ ಹಾಕಂಡಿ ಕೆರೆ ಹೊತ್ತಿಗೆ ಮಾಡೋಣ ಅಂತ ಮಾಡಿದ್ದೀನಿ ಸರ್. ಸೆಪ್ಟೆಂಬರ್ 17 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೋರಣ. ಒಂದ್ ಬಾಂಡ್ಲಿಗೆ ಹಾಕೊಂಡು ಎಣ್ಣೆನ ಹಪ್ಪಳ ಗಿಪ್ಪಳ ಹುರ್ಕೊಂಡು ಏನೋ ವಡೆಯ ಗಿಡಿಯ ಮಾಡ್ಕೊಂಡು ತಿಂತಿದೆ ಅಂತ ಇಟ್ಕೋ. ಅದೇ ಎಣ್ಣೆನ ಇನ್ನೊಂದ್ಸಲ ಉಪಯೋಗಿಸ್ಬಾರ್ದು, ಕೆಟ್ಟದೋದು. ಎಸ್ಬಿಡ್ಬೇಕು, ಎಸ್ಬಿಡೋದಲ್ಲ, ಎಷ್ಟೇ ಎಣ್ಣೆ ಬೇಕು ಅಷ್ಟೇ ಎಣ್ಣೆ ಹಾಕೊಂಡು ಹುರ್ಕೋಬೇಕು ಅಂತ ಹೇಳೋದು. ಸರಿ ಬಿಡಪ್ಪ, ಹಂಗೇಪ್ಪ. ಈಗ ನಾವು ಆಹಾರ ತಿಂತಿರ್ತೀವಿ, ಎಲ್ಲಾರು ಆಹಾರ ತಿಂತಾರೆ, ಅಬ್ದಡ್ಗೆ ಮಾಡ್ತಾರೆ, ತಿಂತಾರೆ. ಆದ್ರೆ ಪೋಷಕಾಂಶಗಳು ನಾವು ಎಷ್ಟಕ್ಕೆ ನಮಗೆ ಬೇಕಾದ ರೀತಿನಲ್ಲಿ ತಗತಾ ಇದೀವಿ, ಕೊಡ್ತಾ ಇದೀವಿ, ಮಾಡ್ತಾ ಇದೀವಿ ಅನ್ನೋದು ಮನುಷ್ಯರದೇ ಕೆಂಗೋ ಗಿಡಗಳಿಗೂ ಹಂಗೆಯ. ಸರಿ ಸರಿ, ನಾವು ಸ್ಕೂಲಿಂದ ಬಂದಾಗ ರಾಗಿ ಉರಿ ಇಟ್ಟು ಮಾಡ್ಕೊಡೋರು ಮನೇಲಿ, ಏನ್ ಖುಷಿಯಿಂದ ತಿಂತಾ ಇದ್ದೋ. ಈಗ ಅವೆಲ್ಲ ಏನು ಇಲ್ಲ ಬಿಡು,